ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆಕಾಶವಾಣಿ ಕಾರವಾರ ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ರುಕ್ಮಿಣಿ ಸ್ವಯಂವರ. ಭಾಗವತರು ಚಂದ್ರಕಾಂತ ರಾವ್ ಮೂಡುಬೆಳ್ಳೆ. ಮದ್ದಳೆ ಶಶಿಕುಮಾರ್ ಆಚಾರ್ಯ. ಬೆಳಕಲೆ ಚಂಡೆ ಕೃಷ್ಣಮೂರ್ತಿ ಭಟ್ ಬಾಗ್ವಾಡಿ. Thank you.

ಬರೆದು ನೋಡ್ಪೆನು ತಾನೇನು ತಲೆ ಕರೆಸಿ ದ್ವಿಜ ಕುಲವರನು ಕರೆಸಿ ದ್ವಿಜ ಕುಲವರನು ಬಂದನು ಬಹಳ ಹರುಷದಲ್ಲಿ ವರ್ಣ ಶತ್ರುವೆನುತ ಅಣ್ಣ ರುಕ್ಮನು ಕರೆಸಿಕೊಂಡನು ಕರೆಸಿಕೊಂಡನು. ಭೂಪಾಲರನ್ನು ಈಗ ತಾನು ಕರೆಸಿಕೊಂಡನು. ಒಲೆಯನೊಂದನು ಬರೆದು ಕೊಡುವೆಯನಗೆ ಜೋಕೆ. ತೆರಳಿ ದ್ವಾರಕಪುರಿಗೆ ಕ್ಷಿಪ್ರದಲ್ಲಿ ನಾನು ಹರಿಗೆ ನಿನ್ನಯ ಪತ್ರ ತಲುಪಿಸುವೆ. ನಿನ್ನು ಶೀಲತಾಂಗಿಯೇ ಪರಮ ಸಂಭ್ರಮ ವಿಭವತಿ ಪರಮ ಸಂಭ್ರಮ ವಿಭವತಿ ದ್ವಾರಕೆಯಳು ಹರಿಯು ಬಾಳಾನಂದದಿ ದ್ವಾರಕೆಯಳು ಹರಿಯು ಬಾಳಾನಂದದಿ ವಿರಚಿಸಿರೆಯೋಲಗವನು ವಿರಚಿಸಿರೆಯೋಲಗವನು ನಿಜನೋರ್ವ ಬರಲು ದೂರದಿ ಕಂಡನು. ಹರುಷದಿಯೋ ಕೊಡಲೈದೆನಾ ಚರಣ ಕಿಂಕರಿ ಕುಂಡಿ ನಾ ಪೂರ ಚರಣ ಕಿಂಕರಿ ಕುಂಡಿನಾಪುರ ಭೀಷ್ಮಕ ತರಳಿ ರುಕ್ಮಿಣಿ ಭಿನ್ನವ ನಿರತ ಸೌಖ್ಯವು ತಮ್ಮ ಕುಶಲವ ದಯದಿಂದ ಮರೆಸಬೇಕು ಸಾಂಪ್ರದ ನಿರತ ಸೌಖ್ಯವು ತಮ್ಮ ಕುಶಲವ ದಯದಿಂದ ಬರೆಸಬೇಕು ಸಾಂಪ್ರದ ಬರೆದಿಹ ಪತ್ರವನು ಬರೆದಿಗ ಪತ್ರವನು ಓದುತ್ತ ಹರಿ ಮುದ ತಾಳಿದನು ಓದುತ್ತ ಹರಿ ಮುದ ತಾಳಿದನು ಬರುವೆನು ಖಂಡಿತ ಆವಿನವೆನ್ನುತ್ತ ಬರುವೆನು ಖಂಡಿತವಾದಿನವೆನ್ನುತ್ತ ಎನ್ನುತ್ತ ಬರೆದು ತರವನು ಕೂತುರಗಿದ್ದನು ಬರೆದು ತರವನು ಕೂತುರಗಿದ್ದನು ಬರುವೆನು ಖಂಡಿತವಾದಿನವೆನ್ನುತ್ತ ಬರೆದಿಗ ಪತ್ರವನು ಬಳಿರನ್ನಯ ಸಕರು ಮನವನು ರುಕ್ಮಿಣಿ ಸಂಪ್ರೀತಿಯೊಳು ಗಿರಿಜ ಪೂಜೆ ಕಾತ್ಯಾಯಿನಿ ಚಂಡಿ ಶಾಂಭವಿ ಗಿರಿಜೆ ಕಾತ್ಯಾಯಿನಿ ಚಂಡಿ ಶಾಂಭವಿಯನ್ನ ಹರಿಯ ಕೈ ಪಿಡಿವಂತೆ ಪೊರೆಯ ಎಂದೆರಗಿಯೇ ಹರಿಯ ಕೈ ಪಿಡಿವಂತೆ ಪೊರೆ ಎಂದು ಎರಗಿಯೇ ಪರಮ ಸದ್ಭಕ್ತಿ ಭಾವದೊಳು ನಮ್ಮ ತರಳೆ ರುಕ್ಮಿಣಿ ಸಂಪ್ರೀತಿಯೊಳು ದೇವರ ಶ್ರೀಸೇನು ರುಕ್ಮಿಣಿ ದೇವದೇವನ ಕರವ ಹಿಡಿಯುತ್ತ ದೇವನ ಕರವ ಪಿಡಿಯುತ ಭಾವನನು ನೀ ಕೊಲುವೆ ಯಾಕೆ ಭಾವನನು ನೀ ಕೊಲುವೆ ಯಾಕೆ ಸಾವಧಾನದಿ ಯೋಚಿಸು ಭಾವನನು ನೀ ಕೊಲುವೆ ಯಾಕೆ ಸಾವಧಾನ ನದಿಯೋಜಿತು ದೇವ ಕೆಟ್ಟನೆಲ್ದಳು ತಿರುವ ಸುತದಿಗೆ ಒಟ್ಟನ ಮಧುವೈರಿಯ ಭಯವ ದುಷ್ಟ ನಿವನ ಸುವಳಿಯ ಎನ್ನುತ್ತಲೆ ಸುಟ್ಟು ಕಳ್ಳಿಸಲಾಕ್ಷಣ ಕರದುಳ್ಳು ಪರಶು ಪಾಶಾಂಕುಶಾಧರಾನಿಗೆ ಹರುಷಧಿ ಭಕ್ತರ ಪುರಗಭೂಷಣ ಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿ ಎಂದಿರಿ ಆರತಿ ಬೆಳಗಿರಿ ಆರತಿ ಎಂದಿರಿ ಇದುವರೆಗೆ ರುಕ್ಮಿಣಿ ಸ್ವಯಂವರ ಯಕ್ಷಗಾನ ಪ್ರಸಂಗದಿಂದಾಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಚಂದ್ರಕಾಂತರಾವ್ ಮೂಡುಬೆಳ್ಳೆ, ಮದ್ದಳೆ ಶಶಿಕುಮಾರ್ ಆಚಾರ್ಯ, ಬೆಳಕಲೆ ಚಂಡೆ ಕೃಷ್ಣಮೂರ್ತಿ ಭಟ್ ಬಾಗ್ವಾಡಿ. ಇದುವರೆಗೆ ಜನಪದ ಸಂಗೀತದಲ್ಲಿ ಕೇಳಿ ಹಳಿಯಾಳ ತಾಲೂಕು ಸಾಕಿನ ಬೆಳವಟಿಗೆಯ ಮುಕುಂದ್ ಬಾಬು ಘೇವಡಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಹರ ಹರ ಹರ ಹರ ಹನುಮಾನಿ ಭೋರಾಜ್ಯ ಕೋಮಿಯ